ಅಖಿಲಾಂಡಗೋಡಿ ಬ್ರಹ್ಮಾಂಡರಾಜಿಗೆ ಕಿಂಜಿತ್ ಈ ಸೂಕ್ಷ್ಮ ಅವತಾರಿಗೆ ಹಿರಣ್ಯವರ್ಣಾಭರಣೀಂ ಸುವರ್ಣರಜತಸ್ತ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಭಾವಃ ತಾಂ ಭಾವಃ ಜಾತವೇದೋ ಲಕ್ಷ್ಮೀಂ ಅನಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಸ್ತ್ವಂ ಪುರುಷಾನಹಂ ಹರಿಃ ಓಂ. ಕರೋತಿ ಕಲ್ಯಾಣಂ ಕಲ್ಯಾಣಂ ಕರೋತಿ ಕಲ್ಯಾಣಂ ಕರೋತಿ ಕಲ್ಯಾಣಂ ಕಂಸ ಕಂಸ ಕಲ್ಯಾಣಂ ಕರೋತಿ ಕಲ್ಯಾಣಂ ಕಂಸ ಕಲ್ಯಾಣಂ ಕಂಸ ಕಂಸ ಕಲ್ಯಾಣಂ ಕಲ್ಯಾಣಂ ಕಂಸ ಕುಂಜರ ಕುಂಜರ ಕಂಸ ಕಲ್ಯಾಣಂ ಕಲ್ಯಾಣಂ ಕಂಸ ಕುಂಜರ ಕಂಸ ಕುಂಜರ ಕುಂಜರ ಕಂಸ ಕಂಸ ಕುಂಜರ ಕೇಸರಿ ಕೇಸರಿ ಕುಂಜರ ಕಂಸ ಕಂಸ ಕುಂಜರ ಕೇಸರಿ ಕೇಸರಿ ಕೇಸರಿ ಅಖಿಲಾಂಡಗೋಡಿ ಬ್ರಹ್ಮಾಂಡನಾಯಕ ಉರಾಗ ಸ್ವಾಮಿ ಶ್ರೇಯ ಕಾಮಾಕ್ಷಿಂಬಿಕಾ